ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಗೆ ಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ. ಜಗದೀಶ್ವರೇ ನಮಸ್ಕಾರ. ಡಾಕ್ಟರ್ ಮೋಹನ್ ನಾಯಕ್ ಅವರೇ, ಪ್ರಾರಂಭದಲ್ಲಿ ಈ ಆಹಾರದ ಕಲಬೆರಕೆ ಅಂದ್ರೇನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆಹಾರ ಒಂದು ಪ್ರಮುಖ ಸಾಧನವಾಗಿದೆ. ಹೌದು, ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21ರ ಉಲ್ಲೇಖದ ಪ್ರಕಾರ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ಎಲ್ಲರಿಗೂ ಒದಗಿಸೋದು ಕೂಡ ಬಹಳ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಆಹಾರದ ಕಲಬೆರಕೆ. ಈಗ ದೈನಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೇ ರೀತಿಯ ಆಹಾರದ ಒಂದು ಕೊರತೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಶುದ್ಧವಾಗಿರುವಂತ ಆಹಾರದಲ್ಲಿ ಅದರ ಒಂದು ಮೂಲವನ್ನ ವಿರೂಪಗೊಳಿಸುವುದನ್ನ ನಾವೇನಂತೀವಿ ಆಹಾರದ ಕಲಬೆರಕೆ ಅಂತ ಹೇಳ್ತೇವೆ. ಸೊ ಅದರ ಮೂಲ ವಿರೂಪ ಅಂದ್ರೆ ಅದರ ಬಣ್ಣ ಅಥವಾ ಅದರ ವಾಸನೆಯಲ್ಲಿ ಅಥವಾ ಅದರ ರುಚಿಯಲ್ಲಿ ಅಥವಾ ಅದರ ಒಂದು ಪೋಷಕಾಂಶದಲ್ಲಿ ಬದಲಾವಣೆಯನ್ನ ಮಾಡೋದು. ಸೊ ಈ ಬದಲಾವಣೆಯ ಮೂಲ ಉದ್ದೇಶ ಇಷ್ಟೇ, ಇದು ವ್ಯಾಪಾರೀಕರಣ. ಆಹಾರದ ಕಲಬೆರಕೆ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದರ ಒಂದು ಸತ್ವವನ್ನ ವಿರೂಪಗೊಳಿಸುವುದೇ ಆಹಾರದ ಕಲಬೆರಕೆ ಅಂತ ನಾವು ಆಡುಭಾಷೆಯಲ್ಲಿ ಹೇಳಬಹುದು. ಆಹಾರದ ಕಲಬೆರಕೆ ಬಗ್ಗೆ ತಾವು ಸರಳವಾಗಿ ಪರಿಚಯ ಮಾಡಿಕೊಟ್ರಿ, ಈ ಆಹಾರದ ಕಲಬೆರಕೆಯ ಇಂದಿನ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ, ವಿವರಣೆಯನ್ನ ಕೊಡ್ತೀರಾ? ಸರ್, ನಿಮ್ಗೆಲ್ಲ ತಿಳಿದಿರುವ ಹಾಗೆ ವಿವಿಧ ಸುದ್ದಿ ವಾಹಿನಿಗಳಲ್ಲಾಗಿರ್ಬಹುದು ಅಥವಾ ಪತ್ರಿಕಾ ಮಾಧ್ಯಮದಲ್ಲಾಗಿರಬಹುದು, ಒಂದಿಲ್ಲ ಒಂದೆರಡು ದಿನ ಮಾಹಿತಿಯನ್ನ ನಾವು ಕಾಣ್ತಾ ಇದ್ದೇವೆ. ಅಥವಾ ಹಾಲಿನಲ್ಲಾಗಿರ್ಬಹುದು ಅಥವಾ ಎಣ್ಣೆಗಳಲ್ಲಾಗಿರ್ಬಹುದು, ತರಕಾರಿಯಲ್ಲಾಗಿರ್ಬಹುದು, ಬೇಳೆಕಾಳುಗಳಲ್ಲ ಆಯ್ತು, ಅದೇ ರೀತಿ ಅನೇಕ ರೀತಿಯ ಪದಾರ್ಥಗಳಲ್ಲಾಗಿರ್ಬಹುದು, ಒಂದಿಲ್ಲ ಇನ್ನೊಂದು ರೂಪದಲ್ಲಿ ಆಹಾರದ ಕಲಬೆರಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ಒಂದು ಪ್ರಮಾಣ ನಾವು 2016ರಲ್ಲಿ ಹೋಲಿಸ್ಕೊಂಡ್ರೆ, ಭಾರತೀಯ ಆರೋಗ್ಯ ಇಲಾಖೆ ಏನು ಗಣತಿಯನ್ನ ಮಾಡಿದೆ ಅದರ ಪ್ರಕಾರವಾಗಿ 2016 ಮತ್ತು 2017ರಲ್ಲಿ ಸುಮಾರು 23% ಆಹಾರ ಪ್ಯಾಕ್ ಆಗಿರಬಹುದು ಅಥವಾ ಪ್ಯಾಕ್ ಆಗದೇ ಇರುವಂತಹ ಪದಾರ್ಥಗಳಾಗಿರ್ಬಹುದು, ಅವು ಕಲಬೆರಕೆ ಆಗಿವೆ. ಅದೇ ರೀತಿ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಪ್ರಕಾರ ಕೆಲವೊಂದು ವಸ್ತುಗಳು, ಹಾಲಾಗಿರ್ಬಹುದು, 92% ಅಡಲ್ಟ್ರೇಷನ್ ಆಗಿದೆ ಅಥವಾ ಕಲಬೆರಕೆ ಆಗಿದೆ ಅಂತ ಹೇಳಿ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ಅದು ರಿಪೋರ್ಟ್ ಆಗಿದೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳಾಗಿರ್ಬೋದು, ಮತ್ತೆ ಹಾಲಿನ ಉತ್ಪನ್ನಗಳಾಗಿರ್ಬೋದು, ಎಣ್ಣೆ ಮತ್ತೆ ಬೇಳೆಕಾಳು ಇವೆಲ್ಲವೂ ಆಗಿರ್ಬೋದು, ಈ ಒಂದು ಪ್ಯಾಕ್ಡ್ ಫುಡ್ ಅಲ್ಲಿ ಅದು ಯಥೇಚ್ಛವಾಗಿ ಆಗಿದೆ. ಈ ಕಲಬೆರಕೆ ಬೆಳೆಗಳನ್ನ ಬೆಳೆಯುವಂತ ಹಂತದಲ್ಲಾಗಿರ್ಬೋದು ಅಥವಾ ಅವುಗಳನ್ನ ಸಂಸ್ಕರಣ ಹಂತದಲ್ಲಾಗಿರ್ಬೋದು ಅಥವಾ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡುವಂತ ಹಂತದಲ್ಲಾಗಿರ್ಬೋದು ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತ ಒಂದು ವರದಿ ಇದೆ. ಇನ್ನ ಈ ಆಹಾರವನ್ನ ಯಾವ್ಯಾವ ರೀತಿಯಲ್ಲಿ ಕಲಬೆರಕೆಯನ್ನ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ? ಆಹಾರದ ಒಂದು ಕಲಬೆರಕೆಯನ್ನ ನೋಡಿದಾಗ ಜನರಲ್ ಆಗಿ 5 ವಿವಿಧ ಭಾಗದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಕಲಬೆರಕೆ ಕಾರಕಗಳು. ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನಂದ್ರೆ ಅದು ಹೆಚ್ಚಿನ ಆದಾಯವನ್ನ ಗಳಿಸುವುದು. ಈಗ ಉದಾಹರಣೆಯಾಗಿ ಉತ್ಪನ್ನದ ಗುಣಮಟ್ಟ ಕಡಿಮೆ ಇದ್ದಾಗ ಆ ಉತ್ಪನ್ನಕ್ಕೆ ನಾವು ಇನ್ನು ಬೇರೆ ರೀತಿಯ ಉತ್ಪನ್ನಗಳನ್ನ ಸೇರಿಸಿ ರೂಪವನ್ನ ಹೆಚ್ಚು ಮಾಡಲು ಪ್ರಯತ್ನ ಮಾಡ್ತೇವೆ. ಅದು ಉದ್ದೇಶಕವಾಗಿ ಮಾಡ್ತೇವೆ. ಅಲ್ಲಿ ಕಲರ್ನ ಜಾಸ್ತಿ ಮಾಡಬಹುದು ಅಥವಾ ಪೋಷಕಾಂಶಗಳ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಬಹುದು ಅಥವಾ ಅದೇ ರೀತಿಗೆ ಹೀಗೆ ಬೇಳೆಕಾಳುಗಳಿಗೆ ಕಲ್ಲು ಆಗಿರ್ಬಹುದು ಅಥವಾ ಸುಣ್ಣದ ಪೌಡರ್ ಅನ್ನ ಆಗಿರ್ಬಹುದು, ಅದೇ ರೀತಿಯ ವಿವಿಧ ಕಲಬೆರಕೆ ಕಾರಕಗಳನ್ನ ಉದ್ದೇಶಪೂರ್ವಕವಾಗಿ ಬಳಸಲಾಗುತ್ತೆ. ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಬಳಸುವ ಕಲಬೆರಕೆ ಕಾರಕಗಳು ಅಂತ ಹೇಳ್ತೇವೆ. ಇದು ಒಂದನೇದು. ಎರಡನೇದು, ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಅಥವಾ ಬೆಳೆಯನ್ನ ಬೆಳೆಸುವಾಗ ಅಥವಾ ಸಂಸ್ಕರಣೆ ಮಾಡುವಾಗ ಉದ್ದೇಶಪೂರ್ವಕವಲ್ಲದೆ ಅವೆಲ್ಲ ಉತ್ಪನ್ನದಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಬೆಳೆಯನ್ನ ಕೀಟಬಾಧೆಯನ್ನ ತಡೆಗಟ್ಟಲು ಅನೇಕ ರೀತಿಯ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬಹುದು ಅಥವಾ ಬೇರೆ ರೀತಿಯ ಒಂದು ಸಂರಕ್ಷಕಗಳನ್ನ ನಾವು ಬಳಸ್ತೇವೆ. ಅಂದ್ರೆ ಮುಖ್ಯವಾಗಿ ಕೀಟನಾಶಕಗಳನ್ನ ಆಹಾರ ಧಾನ್ಯಗಳ ಸಂರಕ್ಷಣೆಗೆ ಬಳಸ್ಕೊಳ್ತೀವಿ. ಹೌದು, ಇದು ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಇನ್ಸಿಡೆಂಟಲ್ ಅಥವಾ ಅದು ಉದ್ದೇಶವಿಲ್ಲ, ಉದ್ದೇಶಪೂರ್ವಕ ಅಲ್ಲ. ಅದೇ ರೀತಿ ಬೆಳೆಯನ್ನ ಸಂರಕ್ಷಣೆ ಮಾಡಿರ್ತೀವಿ, ಅಲ್ಲಿ ಇಲಿ ಮತ್ತೆ ಕೀಟ ಬಾಧೆಗಳು ಆಗಿರ್ತವೆ. ಹೌದು, ಇಲಿ ಮತ್ತೆ ಇಲಿಯ ಊದಲಾಗಿರ್ಬಹುದು, ಅದರ ಮೂತ್ರ ಆಗಿರ್ಬಹುದು ಅಥವಾ ಇನ್ನಿತರ ಪದಾರ್ಥಗಳಿಂದ ಏನಾಗುತ್ತೆ, ನಮ್ಮ ಧಾನ್ಯಗಳಾಗಿರ್ಬಹುದು ಎಲ್ಲವೂ ಕೂಡ ಕಲಬೆರಕೆಯಾಗುತ್ತೆ. ಇಲಿಯ ಹಿಕ್ಕೆಗಳು ಕೂಡ ಅಲ್ಲಿ ಬೆರ್ತಿರ್ತವೆ. ಹೌದು ಸರ್, ಇಲಿಯ ಹಿಕ್ಕೆಯನ್ನು ಕೂಡ ಅದರಲ್ಲಿ ಬೆರ್ತಿರು. ಮತ್ತೆ ಅದೇ ರೀತಿಯ ಕೆಲವೊಂದು ಹುಳಗಳು ಸತ್ತ ಮೇಲೂ ಕೂಡ ಅದರೆಲ್ಲ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಮತ್ತೆ ಉಳಿದ ಯಾವುದೇ ರೀತಿಯ ದೇಹದ ಭಾಗಗಳು ಅವು ಕೂಡ ಆ ಒಂದು ಪದಾರ್ಥದಲ್ಲಿ ಸೇರ್ಕೊಂಡಾಗ ಅದು ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಬಳಸಿರೋದಿಲ್ಲ, ಬಟ್ ಯಾವುದೋ ಒಂದು ಸಂರಕ್ಷಣೆಯಲ್ಲಿ ಅದು ಕೀಟ ಬಾಧೆಯನ್ನ ಆದಾಗ ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಮೂರನೆಯದು ಹೇಳೋದು ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು. ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು ಅಂದ್ರೆ ಕೆಲವೊಂದು ಬೇಳೆಕಾಳಾಗಿರ್ಬಹುದು, ಕೆಲವೊಂದು ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಅದರಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಈ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೇರೆ ರೀತಿಯ ಪೋಷಕಾಂಶಗಳನ್ನ ಒದಗಿಸಲು ಇವೇನ್ ಮಾಡ್ತವೆ, ಇವು ತಡೆಗಟ್ಟುತ್ತೆ. ಕ್ಯಾಲ್ಸಿಯಂ ಬೇಕು ಅಥವಾ ನಮ್ಮಲ್ಲಿ ಐರನ್ ಬೇಕು. ಈ ಐರನ್ ಮತ್ತೆ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹದಲ್ಲಿ ಹೀರಿಕೊಳ್ಳುವ ಒಂದು ಪ್ರಯತ್ನವನ್ನ ಅವು ತಡೆಗಟ್ಟುತ್ತೆ. ಅದಕ್ಕೋಸ್ಕರವಾಗಿ ಇವು ಕೆಲವೊಂದು ಅಣಬೆ ಆಗಿರ್ಬಹುದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿರುವಂತಹ ಟಾಕ್ಸಿನ್ಸ್ಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿ ಬೇಳೆಕಾಳುಗಳನ್ನಾಗಿರ್ಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ನಿಯಮಿತವಾಗಿ ಅವುಗಳನ್ನ ಕುದಿಸಿ ತಿನ್ನೋದ್ರಿಂದ ಈ ಒಂದು ಟಾಕ್ಸಿನ್ಸ್ಗಳನ್ನ ನಾವು ಹೊರಹಾಕಬಹುದು, ಅಥವಾ ಕಾಳುಗಳನ್ನ ನೆನೆಸಿ ತಿನ್ನೋದ್ರಿಂದ ಅಥವಾ ಕಾಳುಗಳನ್ನ ಬಿಸಿ ಗಾಳಿಯಲ್ಲಿ ಇದನ್ನ ರೋಸ್ಟ್ ಮಾಡೋದ್ರಿಂದ ಕೂಡ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳನ್ನ ನಾವು ತಡೆಗಟ್ಟಬಹುದು. ಇನ್ನು ನಾಲ್ಕನೇದು ಲೋಹ ಮಿಶ್ರಿತ ಕಲಬೆರಕೆ ಕಾರಕಗಳು ಅಂತ ಹೇಳ್ತೀವಿ. ಇಲ್ಲಿ ಏನಂದ್ರೆ ಯಾವುದೇ ರೀತಿಯ ಲೋಹವನ್ನ ಇಲ್ಲಿ ಬಳಸೋದಿಲ್ಲ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಲೋಹ ಮೆಟಲ್ಸ್ ಅಂತ. ನಾವು ಬಳಸುವಂತಹ ನೀರು ಬಹುಮುಖ್ಯವಾಗಿ ನಾವು ಕೃಷಿಗೆ ಬಳಸುವಂತ ನೀರು ಚರಂಡಿಯ ನೀರಿನ ಜೊತೆಗೆ ಸೇರಿಸಿ ಅಥವಾ ಇಂಡಸ್ಟ್ರಿಯಿಂದ ಬರುವಂತಹ ನೀರಿನ ಜೊತೆಗೆ ಸೇರಿ ಇದು ಕಲುಷಿತ ಆಗಿದೆ. ಈ ಕಲುಷಿತವಾದಂತಹ ನೀರು ಹೇರಳ ಪ್ರಮಾಣದಲ್ಲಿ ಪಾದರಸ ಆಗಿರಬಹುದು ಮತ್ತೆ ಇನ್ನಿತರ ರೀತಿ ಅರ್ಸೆನಿಕ್ ಆಗಿರಬಹುದು, ಅದೇ ರೀತಿ ಕೆಮಿಕಲ್ ಕಾರಕ ಸಂರಕ್ಷಕಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಲ್ಲಿದೆ. ನೀರನ್ನ ನಾವು ಸಂಸ್ಕರಣೆಗೆ ಬಳಸೋದ್ರಿಂದ ಅಥವಾ ಹಣ್ಣು ಮತ್ತು ತರಕಾರಿಗಳನ್ನ ಶುಚಿತ್ವಕ್ಕೆ ಬಳಸೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಹಣ್ಣು ಮತ್ತು ತರಕಾರಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಲೋಹಕಾರಕ ಕಲಬೆರಕೆ ವಸ್ತುಗಳು ಕೂಡ ಈ ಒಂದು ಗ್ರೂಪ್ ಅಲ್ಲಿದೆ. ಮತ್ತೆ ಕೊನೆಯದಾಗಿ ಐದನೇ ಭಾಗವಾಗಿ ಅಂತ ಪ್ಯಾಕೇಜಿಂಗ್ ಕಲಬೆರಕೆ ಕಾರಕಗಳು. ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ತುಂಬಾ ದಿನಗಳ ಶೇಖರಣೆಯನ್ನು ಮಾಡಬೇಕು ಅಂದಾಗ ನಾವು ಅದನ್ನ ವಿವಿಧ ರೀತಿಯ ಪ್ಯಾಕೇಜಿಂಗ್ ಅನ್ನ ಬಳಸ್ತೇವೆ. ಅದು ಗ್ಲಾಸ್ ಆಗಿರ್ಬಹುದು ಅಥವಾ ಪ್ಲಾಸ್ಟಿಕ್ ಆಗಿರ್ಬಹುದು, ಅದೇ ರೀತಿಯ ಕಾಗದ ಆಗಿರಬಹುದು. ಕಾಗದದಲ್ಲೂ ಕೂಡ ಅನೇಕ ರೀತಿಯ ಕಾಗದಗಳನ್ನ ಬಳಸ್ತೇವೆ, ಗ್ಲೇಸಿನ್ ಅಂತ ಬಳಸ್ತೇವೆ, ಅದಕ್ಕೆ ಬಟರ್ ಪೇಪರ್ ಅಂತಾನು ಹೇಳ್ತೇವೆ. ಈ ಒಂದು ಕಾಗದಗಳು ಕೂಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಲ್ಲಲ್ಲಿ ಅಂಟ್ಕೊಂಡಿರುತ್ತೆ, ಅವು ಆಯ್ತು. ಅಲ್ಯೂಮಿನಿಯಂ ಫಾಯಿಲ್ ಅದು ಇರುತ್ತೆ. ಆಮೇಲೆ ಟಿನ್ ಕ್ಯಾನ್ಗಳನ್ನೆಲ್ಲ ಬಳಸ್ತೇವೆ. ಇವೆಲ್ಲವೂ ಕೂಡ ಒಡೆದ ಚೂರುಗಳು ಈ ಒಂದು ಪದಾರ್ಥಗಳಿಗೆ ಸೇರಿ ಅವು ಕೂಡ ಕಲಬೆರಕೆಗೆ ಕಾರಣ ಆಗುತ್ತೆ ಅಂತ. ಇವೆಲ್ಲ ಅಂಶಗಳು ಸ್ಪೆಷಲಿ ಅನೇಕ ರೀತಿಯ ಕಲಬೆರಕೆಯನ್ನ ಉಂಟು ಮಾಡುತ್ತೆ. ತಾವು ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಇನ್ನು ಈ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಏನು ಅಂತೀರಿ? ಸರ್, ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಸರ್ ಹೆಚ್ಚಿನ ಪ್ರಮಾಣದ ಆದಾಯವನ್ನ ಗಳಿಸೋದು, ಇದು ಒಂದಿರುತ್ತೆ. ಅದಾದ್ಮೇಲೆ ಬಹಳಷ್ಟು ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಾವು ಬೆಳೆಯುವಂತಹ ಧಾನ್ಯಗಳಾಗಿರ್ಬಹುದು ಅಥವಾ ತರಕಾರಿಗಳಾಗಿರ್ಬಹುದು ಮತ್ತು ಇನ್ನಿತರ ಪದಾರ್ಥಗಳು ಸೀಸನ್ ಆಗಿ, ಅಂದ್ರೆ ಅದು ಒಂದೇ ಒಂದು ಸೀಸನ್ ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೇರಳವಾಗಿ ಅವೈಲಬಿಲಿಟಿ ಇರುತ್ತೆ. ಆ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ. ಹೌದು. ಆ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಅಲ್ಪ ಪ್ರಮಾಣದಲ್ಲಿ ಅದನ್ನ ಶೇಖರಣೆ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಅಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡುವಾಗ ಈ ಶೇಖರಣಾ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ, ಕೆಲವೊಂದು ಪೋಷಕಾಂಶಗಳಾಗಿರ್ಬಹುದು ಅಥವಾ ಬಹಳಷ್ಟು ಹಣ್ಣು ಆಗಿರ್ಬಹುದು ತರಕಾರಿಗಳವು ಕೊಳತು ಹೋಗುತ್ತೆ. ಆ ಕೊಳತು ಹೋಗೋ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಅದಕ್ಕೆ ಹೊರರೂಪದಿಂದ ಏನ್ ಮಾಡ್ತಾರೆ, ಅದಕ್ಕೆ ಕಲರ್ ಅನ್ನ ಆಡ್ ಮಾಡ್ತಾರೆ ಅಥವಾ ಅದನ್ನ ಬೇರೆ ರೀತಿಯ ಸಂರಕ್ಷಕಗಳನ್ನ ಬಳಸಿ ಸಂರಕ್ಷಣಾ ಸಮಯವನ್ನ ಜಾಸ್ತಿ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಇದರ ಮೂಲ ಉದ್ದೇಶ ಇಷ್ಟೇ, ಅದು ಅತಿ ಹೆಚ್ಚು ಆದಾಯವನ್ನ ಗಳಿಸುವುದು ಸರ್. ಈ ಒಂದು ಕಾರಣ ಇದೆ. ಇವು ಮುಖ್ಯವಾಗಿ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಅಂತೀರಿ? ಹೌದು ಸರ್, ಹೌದು. ಇನ್ನ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಬಂದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗುತ್ತೆ ಅಂತೀರಿ? ಸರ್, ಬಹುಮುಖ್ಯವಾಗಿ ನಾವು ದಿನನಿಂದಿನ ದಿನಗಳಲ್ಲಿ ಬಳಸುವಂತಹ ಹಾಲನ್ನ ತಗೋಣ. ಹಾಲಲ್ಲಿ ಸರ್ ಬಹುಮುಖ್ಯವಾಗಿ ನೀರು, ಅದಾದ ಮೇಲೆ ಯೂರಿಯಾವನ್ನ ಬಳಸ್ತಾರೆ. ಓಹೋ, ಯೂರಿಯಾ. ಯೂರಿಯಾ ಅದಾದ ಮೇಲೆ ಸಕ್ಕರೆ. ಹೀಗೆ ಇವನು ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ ಏಜೆಂಟ್ಸ್ಗಳು ಅಂತ ಇದಾವೆ ಸರ್. ಸೊ ಈ ಆಂಟಿಬಯೋಟಿಕ್ ಏಜೆಂಟ್ಸ್ ಗಳು ಏನ್ ಮಾಡ್ತವೆ, ಹಾಲನ್ನ ಬಹಳ ಹೊತ್ತು ಕೆಡದ ಹಾಗೆ ಇಡುತ್ತೆ. ನಾವು ಹಾಲನ್ನ ದೈನಂದಿನ ದಿನಗಳಲ್ಲಿ ಏನ ಎಷ್ಟು ಇಡಬಹುದು ಅಂದ್ರೆ, 2-3 ತಾಸು ಕಾಯಿಸಿಟ್ರೆ 5 ತಾಸವರೆಗೂ ಇಡಬಹುದು. ಕಾಯಿಸದೆ ಇಟ್ಟಾಗ ಏನಾಗುತ್ತೆ, 2-3 ತಾಸವರೆಗೂ ಮಾತ್ರ ಇಡಬಹುದು. ಸೊ ಇಲ್ಲಿ ರೈತರಾಗಿರ್ಬಹುದು ಅಥವಾ ಇಲ್ಲಿರುವಂತಹ ಕೆಲವೊಂದು ಮಿಡ್ಲ್ ಮೆನ್ಸ್ ಅಂತ ಏನ್ ಹೇಳ್ತೀವಿ, ಇವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೆ ನೀರಾಗಿರ್ಬಹುದು, ಯೂರಿಯಾ ಆಗಿರ್ಬಹುದು, ಅದಕ್ಕೆ ಸಕ್ಕರೆ ಅಂಶವನ್ನ ಹಾಕಿರ್ಬಹುದು ಅಥವಾ ಆಂಟಿಬಯೋಟಿಕ್ಸ್ ಗಳನ್ನ ಬಳಸಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡು ಫ್ಯಾಟ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ, ಇದಕ್ಕೂ ಕೂಡ ಆಯಿಲ್ ಅನ್ನ ಬಳಸ್ತಾರೆ. ಇದು ಹಾಲಿನಲ್ಲಿ ಪ್ರಮುಖವಾಗಿ ಇವೆಲ್ಲ ಬಳಸುವಂತಹ ಕಲಬೆರಕೆ ಕಾರಕಗಳು. ಅದೇ ರೀತಿ ದವಸ ಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಬೇಳೆಕಾಳುಗಳು, ಅದರಲ್ಲೂ ಕೂಡ ಕಡಲೆ ಬೇಳೆಗೆ ಹೋಲುವಂತಹ ಇನ್ನೊಂದು ಬೇಳೆ ಇದೆ, ಅದನ್ನು ಕೇಸರಿ ಬೇಳೆ ಅಂತಾನು ಕರೀತಾರೆ, ಕೇಸರಿ ದಾಲ್ ಅಂತಾನು ಕರೀತಾರೆ. ಇವು ನೋಡೋದಕ್ಕೆ ಕಡಲೆ ಬೇಳೆ ತರನೇ ಇದ್ರು ಕೂಡ ಕೇಸರಿ ಬೇಳೆಯಲ್ಲಿ ಪಾಯ್ಸನಸ್ ಕಂಟೆಂಟ್ ಇದೆ, ಅದನ್ನು ಲೆಥರಿಸಮ್ ಅಂತ ಹೇಳ್ತೀವಿ. ಇದು ಏನ್ ಮಾಡುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ನಮ್ಮ ನರಕೋಶಕ್ಕೆ ಇದು ಅನೇಕ ರೀತಿಯ ಪ್ರಭಾವವನ್ನ ಬೀರುವುದರ ಮೂಲಕ ಅಂಗಾಂಗಗಳ ವೈಫಲ್ಯವನ್ನ ಮಾಡುತ್ತೆ. ಆಮೇಲೆ ಈ ಅಕ್ಕಿಗೆ ಕಲ್ಲು, ಬೆಣಚು ಕಲ್ಲು, ಬಿಳಿ ಕಲ್ಲನ್ನ ಹಾಕಿರ್ಬಹುದು, ಅದಾದ್ಮೇಲೆ ಅದಕ್ಕೆ ಸುಣ್ಣದ ತಿಳಿ ನೀರನ್ನ ಹಾಕುತ್ತಾರೆ. ಅದೇ ರೀತಿಯ ಲೋಹದ ಅಂಶಗಳನ್ನ ಬಳಸಬಹುದು, ಬೇಳೆಕಾಳಿಗೆ ಸಂಬಂಧಪಟ್ಟಂತ ಇದೆ ಸರ್. ಅದೇ ರೀತಿಯ ಸಾಂಬಾರು ಪದಾರ್ಥಗಳಲ್ಲಿ ಬಹಳಷ್ಟು ಅರಿಶಿಣ ಆಗಿರ್ಬಹುದು, ಮಸಾಲ ಉತ್ಪನ್ನಗಳಾಗಿರ್ಬಹುದು, ಮೆಟಾನಿಲ್ ಯೆಲ್ಲೋ ಅಂತ ಹೇಳಿ ಒಂದು ಕಲರ್ನ ಬಳಸ್ತಾರೆ. ಈ ಮೆಟಾನಿಲ್ ಯೆಲ್ಲೋ ಕಲರ್ನ ಅಕ್ಕಿ ಹಿಟ್ಟಾಗಿರ್ಬಹುದು ಅಥವಾ ಬೇರೆ ರೀತಿಯ ವೇಸ್ಟ್ ಹಿಟ್ಟುಗಳು ಇದಾವಲ್ವಾ, ಈ ಹಿಟ್ಟುಗಳ ಜೊತೆ ಈ ಮೆಟಾನಿಲ್ ಯೆಲ್ಲೋ ಕಲರ್ ಅನ್ನ ಬಳಸಿ ಇದು ಕೃತಕವಾಗಿ ಅರಿಶಿಣದ ಕಲರ್ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಎಲ್ಲಾ ರೀತಿಯ ಸಾಂಬಾರು ಮಸಾಲಗಳಿಗೆ ಅಕ್ಕಿಯ ಹಿಟ್ಟಾಗಿರ್ಬಹುದು, ಗೋಧಿಯ ಹಿಟ್ಟನ್ನಾಗಿರ್ಬಹುದು ಅಥವಾ ಕಡಲೆ ಹಿಟ್ಟನ್ನ ಬಳಸಲಾಗುತ್ತೆ. ಅದೇ ರೀತಿ ತೇವಾಂಶವನ್ನ ಹೆಚ್ಚು ಮಾಡೋದ್ರಿಂದ ಆ ತೇವಾಂಶದಿಂದ ಮಸಾಲಾ ಉತ್ಪನ್ನಗಳ ತೂಕ ಹೆಚ್ಚಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನೀರನ್ನು ಹಾಕ್ತಾರೆ. ಅದೇ ರೀತಿ ಮೆಣಸಾಯ್ತು, ಮೆಣಸಿನಲ್ಲಿ ಬಹಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ನಾವು ಪಪ್ಪಾಯದ ಬೀಜಗಳನ್ನ ಬಳಸ್ತಾರೆ. ಓಹೋ, ಪಪ್ಪಾಯದ ಬೀಜ ಮತ್ತೆ ಕಾಳು ಮೆಣಸಿನ ಬೀಜ ನೋಡಲು ಒಂದೇ ತರ ಹೋಲೋದ್ರಿಂದ ಬಹಳ ಮುಖ್ಯವಾಗಿ ಅದನ್ನ ಬಳಸ್ತಾರೆ. ಅದೇ ರೀತಿ ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಇನ್ನಿತರ ಏನು ಅಡುಗೆ ಎಣ್ಣೆಗಳಲ್ಲಿ ಸೂರ್ಯಕಾಂತಿ ಎಣ್ಣೆ, ಹೌದು ಸರ್, ಸೂರ್ಯಕಾಂತಿ ಎಣ್ಣೆಗಳಲ್ಲಿ ಏನ್ ಮಾಡ್ತಾರೆ ಅದರಲ್ಲ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ವೈಟ್ ಆಯಿಲ್ ಅಂತಾನು ಬಳಸ್ತಾರೆ. ಆಯಿಲ್ ಅನ್ನ ಬಳಸೋದ್ರಿಂದ ಕೂಡ ಅದರ ಪೋಷಕಾಂಶಗಳ ಗುಣಮಟ್ಟದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ನಾವು ಕಾಣಬಹುದು. ಪ್ಯಾಕಿಂಗ್ ಮಾಡುವಾಗ ಎಲ್ರಿಗೂ ಸೂರ್ಯಕಾಂತಿ ಎಣ್ಣೆ ಅಥವಾ ಅದರ ಶೇಂಗಾ ಎಣ್ಣೆ ಅಂತ ಇರುತ್ತೆ, ಬಟ್ ಒಳಗಡೆ ಅದನ್ನ ನೋಡಿದಾಗ ವಿವಿಧ ಪ್ರಮಾಣದಲ್ಲಿ ಅದನ್ನ ಏನ್ ಮಾಡ್ತಾರೆ ಬೇರೆ ಬೇರೆ ಎಣ್ಣೆ ಅಥವಾ ರೀಫ್ರೈಡ್ ಆಯಿಲ್ ರೀಯೂಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ, ಒಂದು ದಿನ ಮಾಡಿರುವ ಅಡಿಗೆ ಎಣ್ಣೆನ ಮತ್ತೊಂದು ದಿನ ಬಳಸೋದಿಲ್ಲ, ಅದನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಅದನ್ನ ಮತ್ತೆ ರಿಫೈನ್ಡ್ ಮಾಡಿ ಮತ್ತೆ ಆ ಒಂದು ಆಯಿಲ್ ಅನ್ನ ವಿವಿಧ ಹಂತದಲ್ಲಿ ಅದನ್ನ ಬಳಸಲಾಗುತ್ತದೆ ಸರ್. ಅದೇ ರೀತಿ ಸಕ್ಕರೆಯಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ. ಹೌದು ಸರ್, ಸಕ್ಕರೆಯಲ್ಲೂ ಕೂಡ ನಾವು ನೋಡಿದಾಗ ಲೋ ಶುಗರ್ ಕಂಟೆಂಟ್ ಇರುವಂತಹ ಸಕ್ಕರೆಯನ್ನ ಅಥವಾ ಸಕ್ಕರೆ ಆಗಿರ್ಬಹುದು ಅಥವಾ ಬೆಲ್ಲ ಆಗಿರ್ಬಹುದು ಮತ್ತೆ ಇದೇ ರೀತಿ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಸ್ವೀಟ್ ಆಗಿರ್ಬಹುದು ಅಥವಾ ಅದರಿಂದ ಮಾಡುವಂತಹ ಅನೇಕ ರೀತಿಯ ಈ ಸಿಹಿ ಕಾರಕಗಳನ್ನ ಅದನ್ನ ಬಳಸಲಾಗುತ್ತೆ. ಈಗ ಸಕ್ಕರೆ ಎಲ್ಲ ಇರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳ್ತೇವೆ, ಅಲ್ಲಿ ಕೆಲವೊಂದು ಬಣ್ಣಗಳನ್ನ ಬಳಸ್ತಾರೆ, ಅದಕ್ಕೆ ತುಂಬಾ ಬಿಳಿ ಬಣ್ಣವನ್ನ ಕೊಡೋದು ಅಥವಾ ಅದಕ್ಕೆ ತುಂಬಾ ಒಳ್ಳೆ ರೀತಿಯ ಉತ್ತಮ ಗುಣವನ್ನ ಕೊಡೋದು ಕೂಡ ಅನೇಕ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಸಕ್ಕರೆಯಲ್ಲೂ ಕೂಡ ಬಿಳಿ ಕಲ್ಲುಗಳನ್ನು ಕೂಡ ಬಳಸ್ತಾರೆ. ಮತ್ತೆ ಎಣ್ಣೆಗೆ ಕೆಲವೊಂದು ಈ ಕೊಬ್ಬುಗಳನ್ನು ಕೂಡ ಬಳಸ್ತಾರೆ ಅಂತ ಕೇಳಿದೀವಿ. ಹೌದು ಸರ್, ಎಣ್ಣೆಗೆ ಬಹಳಷ್ಟು ಮುಖ್ಯವಾಗಿ ಪ್ರಾಣಿಯ ಕೊಬ್ಬನ್ನ ಬಳಸ್ತಾರೆ. ನಾವೆಲ್ಲ ನೋಡಿರುವ ಹಾಗೆ ಪ್ರಾಣಿಯ ಕೊಬ್ಬನ್ನ ಅದನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಕಾಯಿಸಿ ಅದಕ್ಕೆ ಒಂದು ಸಣ್ಣ ಪ್ರಮಾಣದ ಕೃತಕ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ನಾವೆಲ್ಲ ಬಹಳಷ್ಟು ಏನು ಪ್ಯಾಕ್ ಆಗದೇ ಇರುವಂತಹ ಎಣ್ಣೆ ಇರುತ್ತೆ ಅಲ್ವಾ, ಲೂಸ್ ಎಣ್ಣೆ ಅಂತ ಹೇಳ್ತೇವೆ, ಅದು ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಮಾರ್ತಿರ್ತಾರೆ. ಆ ಒಂದು ಎಣ್ಣೆ ಬಹುಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸಿ ಮಾಡುವಂತಹ ಎಷ್ಟೋ ಒಂದು ಕೇಸಸ್ ಗಳನ್ನ ನೋಡಿದ್ದೇವೆ. ಸೊ ಅದು ಕೂಡ ಅನೇಕ ರೀತಿಯ ಮಾಧ್ಯಮಗಳಲ್ಲಿ ಅದು ವರದಿ ಕೂಡ ಆಗಿದೆ. ಈಗ ಕೆಲವೊಂದು ಬೀದಿ ಬದಿಗಳಲ್ಲಿ ಇದು ಬಹಳ ಮುಖ್ಯವಾಗಿ ಈ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಅದೇ ರೀತಿಯಾಗಿ ಬೇಕರಿ ಉತ್ಪನ್ನಗಳ ಒಂದು ಇದರಲ್ಲಿ ಕೂಡ ಅಲ್ಲೆಲ್ಲ ಪಪ್ಸ್ ಆಗಿರ್ಬಹುದು ಮತ್ತೆ ಇನ್ನೀ ರೀತಿಯ ಉತ್ಪನ್ನಗಳಲ್ಲಿ ಸೊ ಈ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಎಣ್ಣೆಯನ್ನ ಬಳಸ್ತಾರೆ ಸರ್. ಹೌದೌದು, ಅಂದ್ರೆ ಈ ಪಾಮ್ ಆಯಿಲ್ ಅಂತಾರಲ್ಲ, ಪಾಮ್ ಆಯಿಲ್ ಅನ್ನ ಬೇರೆ ಹೆಚ್ಚು ಬೆಲೆ ಬಾಳುವಂತ ಎಣ್ಣೆಗಳಿಗೂ ಕೂಡ ಬೆರೆಸ್ತಾರೆ ಅಂತ ಒಂದು ಮಾತಿದೆ. ಹೌದು ಸರ್, ಹೌದು. ಈಗ ಪಾಮ್ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಕೂಡ ಅತಿಹೆಚ್ಚವಾಗಿ ನಾವು ಶೇಂಗಾ ಎಣ್ಣೆ ಆಗಿರ್ಬಹುದು ಅಥವಾ ಕೆನೋಲಾ ಆಯಿಲ್ ಅಂತ ಇರುತ್ತೆ ಅದರಲ್ಲಿ ಮತ್ತೆ ವಿವಿಧ ರೀತಿಯ ಹೆಚ್ಚು ಬೆಲೆ ಇರುವಂತಹ ಎಣ್ಣೆಗಳಲ್ಲಿ ಇದನ್ನ ಬಳಸಿ ಆ ಒಂದು ಎಣ್ಣೆಯ ರೂಪವನ್ನ ಅವ್ರ ವಿರೂಪಗೊಳಿಸ್ತಾರೆ. ಮತ್ತೆ ಈಗ ಸಾಧಾರಣವಾಗಿ ಸಾಸಿವೆಗೆ ರಾಗಿ ಕಾಳನ್ನ ಬಳಸ್ತಾರೆ ಅಂತ ಕೇಳಿದೀವಿ. ಹೌದು ಸರ್, ಹೌದು. ಇದರಲ್ಲೂ ಕೂಡ ಸಾಸಿವೆ ಮತ್ತೆ ರಾಗಿ ಕಾಳು ಹೋಲೋದಕ್ಕೆ ನಮಗೆ ಒಂದೇ ತರ ಇದ್ರೂ ಕೂಡ ಸೊ ಇದನ್ನ ನೋಡುವಂತ ದೃಷ್ಟಿಕೋನ ಬೇರೆ ಇದೆ. ರಾಗಿಗೆ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಬಟ್ ಸಾಸಿವೆ ಕಾಳಿಗೆ ಇರೋದಿಲ್ಲ, ಸೊ ರೌಂಡ್ ಆಗಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ರಾಗಿ ಮತ್ತೆ ಸಾಸಿವೆ ಕಾಳನ್ನ ನಾವು ವಿಂಗಡಣೆ ಮಾಡಬಹುದು. ಇನ್ನು ಡಾಕ್ಟರ್ ಮೋಹನ್ ನಾಯ್ಕ ಅವರೇ, ಈ ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ವಿಧಾನಗಳು ಏನೇನು ಅಂತೀರಿ, ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ? ಸರ್, ಈ ಬಹುಮುಖ್ಯವಾಗಿ ಅನೇಕ ರೀತಿಯ ವಿಧಾನಗಳು ಕೂಡ ಈ ಕೈಗೆ ಗೆಟಕುವ ರೀತಿಯಲ್ಲೂ ಕೂಡ ಇದೆ. ನಾವು ಮನೆಯಲ್ಲೇ ಕೂಡ ಅನೇಕ ರೀತಿಯ ಕಲಬೆರಕೆ ಕಾರಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯ ಅಡ್ವಾನ್ಸ್ ಮೆಥಡ್ ಅಂತಾನೆ ಹೇಳಿದ್ದಾವೆ, ಕೆಲವೊಂದು ತುಂಬಾ ಅಡ್ವಾನ್ಸ್ ಮೆಥಡ್ ಗಳನ್ನ ಕೂಡ ಬಳಸಿ ನಾವು ಕಲಬೆರಕೆ ಕಾರಕಗಳನ್ನ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ನಾನು ಈಗ ಹೇಳಬೇಕು ಅಂದ್ರೆ, ಗೋಧಿಯಲ್ಲಿ ಒಂದು ಎರ್ಗಟ್ ಅಂತ ಹೇಳಿ ಒಂದು ಶಿಲೀಂಧ್ರ, ಹೌದೌದು, ಮತ್ತೆ ಸಜ್ಜೆ ಮತ್ತೆ ಜೋಳಕ್ಕೂ ಬರುತ್ತೆ. ಹೌದು ಹೌದು, ಈ ಒಂದು ಶಿಲೀಂಧ್ರವನ್ನ ನಾವು ಪತ್ತೆ ಹಚ್ಚಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ಒಂದು 20% ಉಪ್ಪು ನೀರಿನಲ್ಲಿ ಅದನ್ನ ನೆನೆಸಿ ಇಡಬೇಕು. ನೆನೆಸಿದಾಗ ಆ ಉಪ್ಪು ನೀರಿನಲ್ಲಿ ಎರ್ಗಟ್ ಅಂತ ಈ ಒಂದು ಶಿಲೀಂಧ್ರದಿಂದ ಬೆಳೆ ಎಫೆಕ್ಟ್ ಆಗಿದೆ ಅಲ್ವಾ, ಅದು ಮೇಲ್ಗಡೆ ತೇಲುತ್ತೆ ಹೋತಿನಂತ. ಅದು ಮೇಲ್ಗಡೆ ತೇಲಿದ್ರೆ ನಾವು ಆ ಒಂದು ಉತ್ಪನ್ನ ಈ ಎರ್ಗಟ್ ಅಂತ ಒಂದು ಶಿಲೀಂಧ್ರದಿಂದ ಎಫೆಕ್ಟ್ ಆಗಿದೆ ಅಂತ ನಾವು ತಿಳಿಬಹುದು. ಇದು ಬಹಳಷ್ಟು ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಉಪ್ಪು ಸಿಗುತ್ತೆ, ಉಪ್ಪಲ್ಲಿ ನೀರನ್ನ ಹಾಕ್ಬಿಟ್ಟು ಈ ನಮ್ಮ ಒಂದು ಉತ್ಪನ್ನವನ್ನ ಹಾಕಿದಾಗ ಕ್ಷಣಾರ್ಧದಲ್ಲಿ ಒಂದು 5 ನಿಮಿಷದಲ್ಲಿ ಕೂಡ ನಾವು ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಸೊ ಅದೇ ರೀತಿ ಹಾಲು, ಯಥೇಚ್ಛವಾಗಿ ಹಾಲು ಎಲ್ಲರೂ ಮನೆಯಲ್ಲೂ ಬಳಸ್ತಾರೆ. ಬಹಳ ಒಂದು ಕಾಮನ್ ಆಗಿ ಬಳಸುವಂತ ಕಲಬೆರಕೆ ಕಾರಕ ಅಂತ ಹೇಳಿದ್ರೆ ನೀರು, ಅದರ ಜೊತೆಗೆ ಸಕ್ಕರೆಯನ್ನ ಬಳಸ್ತೇವೆ, ಸ್ಟಾರ್ಚ್ ಅಂತ ಹೇಳ್ತೇವೆ. ಈ ಸುಲಭವಾಗಿ ಯಾವ ರೀತಿ ಹಾಲಿನಲ್ಲಿ ನಾವು ನೀರನ್ನ ಬೆರೆಸಿದೆ ಅಂತ ತಿಳಿಬಹುದು ಅಂದ್ರೆ, ಒಂದು ತಟ್ಟೆಯನ್ನ ನಾವು ಭಾಗಶಃವಾಗಿ ಬೆಂಡ್ ಮಾಡಿರ್ಬೇಕು, ಅದಕ್ಕೆ ಒಂದಿಲ್ಲಂದ್ರೆ 2 ಹನಿ ಹಾಲನ್ನ ಬಿಡಬೇಕು. ಸೊ ಹಾಲನ್ನ ನಾವು ಆ ತಟ್ಟೆಯಲ್ಲಿ ಬಿಡುವಾಗ ಅದು ಈಗ ಜರಿಯಾಗಿ ಹರಿಯುತ್ತದೆ. ಆ ಜರಿಯಾಗಿ ಹರಿಯುವಾಗ ಹಾಲು ಯಾವುದೇ ರೀತಿಯ ದಾರಿ ಮೀನ್ಸ್ ಮಾರ್ಕ್ ಅನ್ನು ಅದನ್ನು ಬಿಟ್ಕೊಂಡು ಹೋದ್ರೆ ಆಗ ಏನಂತ, ನಾವು ಫ್ರೆಶ್ ಮಿಲ್ಕ್ ಇದೆ ಅದರಲ್ಲಿ ಯಾವುದೇ ರೀತಿಯ ನೀರನ್ನ ಹಾಕಿಲ್ಲ ಅಂತ. ಅದು ಯಾವುದೇ ರೀತಿಯ ಮಾರ್ಕ್ ಅನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಅಥವಾ ಯಾವುದೇ ರೀತಿಯ ಒಂದು ಹೆಜ್ಜೆ ಗುರುತು ಅಲ್ಲಿ ಇಲ್ಲ ಅಂತ ಹೇಳಿದಾಗ, ಅಲ್ಲಿ ನೀರಿನಂಶ ಹೆಚ್ಚೆ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಗುರುತುಗಳು ಮೂಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗುರುತುಗಳನ್ನ ಆಧಾರವನ್ನ ಇಟ್ಟುಕೊಂಡು ನಾವು ಹಾಲು ನೀರಿನೊಂದಿಗೆ ಮಿಶ್ರಣವಾಗಿದೆ ಇಲ್ಲ ಅನ್ನೋದನ್ನ ಕಂಡುಹಿಡಿಬಹುದು. ಅದೇ ರೀತಿ ಟೀ ಲೀವ್ಸ್ ಆಗಿರ್ಬಹುದು. ಇಲ್ಲಿ ಟೀ ಲೀವ್ಸ್ ಅನ್ನ ಸರ್ ಬಹಳ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲ ಟಿಶ್ಯೂ ಪೇಪರ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ, ಈ ಟಿಶ್ಯೂ ಪೇಪರ್ ಅಲ್ಲಿ ಈ ನೆನೆಸಿರುವಂತಹ ಟೀ ಲೀವ್ಸ್ ಅನ್ನ ಟಿಶ್ಯೂ ಪೇಪರ್ ಅಲ್ಲಿ ಹೀಗೆ ಜಸ್ಟ್ ಉಜ್ಜಿದಾಗ ಯಾವುದೇ ರೀತಿಯ ಕಲರ್ ಅದಕ್ಕೇನಾದ್ರೂ ಅಂಟ್ಕೊಳ್ತು ಅಂದ್ರೆ ನಾವು ಈಸಿಯಾಗಿ ಅದನ್ನ ಕಲಬೆರಕೆ ಆಗಿದೆ ಅಂತ ಕಂಡುಹಿಡಿಬಹುದು. ಯಾಕಂದ್ರೆ ಟಿಶ್ಯೂ ಪೇಪರ್ ಮೇಲ್ಗಡೆ ಇರುವಂತಹ ಒಂದು ಬಣ್ಣದ ಆಧಾರದ ಮೇಲೆ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ನಾವು ಕಂಡುಹಿಡಿಬಹುದು. ಮತ್ತೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಕಾಫಿ, ಕಾಫಿಯಲ್ಲಿ ಹುಣಸೆ ಬೀಜ ಮತ್ತೆ ಚಿಕೋರಿ ಬೀಜ ಅಂತಾನು ಹೇಳ್ತೇವೆ. ಸೊ ಈಗಿರುವಂತಹ ಕಾಫಿಯಲ್ಲಿ ಕೂಡ ವಿವಿಧ ಪ್ರಮಾಣದಲ್ಲಿ ಚಿಕೋರಿ ಮತ್ತೆ ಈ ಕಾಫಿಯನ್ನ ಬಳಸ್ತಾರೆ, ಬಟ್ ಕಾಫಿಯಲ್ಲಿ ಚಿಕೋರಿಯ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಸೊ ಆ ಒಂದು ಇದು ಕಾರಣಕ್ಕೋಸ್ಕರವಾಗಿ ಎಂದಿದೆ ಚಿಕೋರಿ ಆಗಿರ್ಬಹುದು, ಹುಣಸೆ ಹಣ್ಣಿನ ಬೀಜ ಆಗಿರ್ಬಹುದು, ಇವನಿಂದ ಪತ್ತೆ ಹಚ್ಚಲು ಏನ್ ಮಾಡ್ತಾರೆ, ಇದನ್ನು ಕೂಡ ಟಿಶ್ಯೂ ಪೇಪರ್ ಅಲ್ಲಿ ಕಾಫಿ ಪೌಡರ್ ನ ಇಟ್ಟು ಇದನ್ನ ಏನ್ ಮಾಡ್ತೀವಿ, ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಜೊತೆಗೆ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ಸೊ ಈ ನೀರನ್ನ ಸಿಂಪಡಣೆ ಮಾಡುವಾಗ ಈ ಬ್ರೌನ್ ಕಲರ್ ನಾವು ಕಾಣಬಹುದು ಅದರ ಮೇಲೆ, ಈಗ ಏನೋ ಚಿಕೋರಿ ಬೀಜ ಏನಾದ್ರೂ ಇದ್ರೆ ಅದರ ಮೇಲೆ ದ ಕಾಫಿ ಬೀನ್ಸ್ ಅಥವಾ ಕಾಫಿ ಪೌಡರ್ ನ ಎಡ್ಜ್ ಅಲ್ಲಿ ನಮ್ಗೆ ಏನಾಗುತ್ತೆ ಬ್ರೌನ್ ಕಲರ್ ಬಣ್ಣವನ್ನ ನಾವು ಕಾಣಬಹುದು, ಬೂದು ಬಣ್ಣ ಅಂತ ಹೇಳ್ತೀವಿ ಆ ರೀತಿ. ಅದೇ ರೀತಿ ಚಿಕೋರಿ ಬೀಜ ಅದೇ ನೀರಿನಲ್ಲಿ ಒಂದು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಅಂತಹ ನೀರಿನಲ್ಲಿ ನಾವು ನೆನೆಸಿದಾಗ ಕಾಫಿ ಬೀಜ ಮೇಲ್ಗಡೆ ತೇರುತ್ತೆ, ಅದೇ ರೀತಿಯಾಗಿ ಚಿಕೋರಿ ಬೀಜಗಳೆಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಅದೆಲ್ಲ ಕೆಳಗಡೆ. ಹೌದು. ಸೊ ಈ ಒಂದು ಆಧಾರದ ಮೇಲೆ ಕಾಫಿ ಬೀಜದಲ್ಲಿ ಹುಣಸೆ ಬೀಜ ಆಗಿರ್ಬಹುದು ಅಥವಾ ಚಿಕೋರಿ ಬೀಜವನ್ನ ಬಳಸಲಾಗಿದೆ ಅಂತಾನು ಕೂಡ ಹೇಳಬಹುದು. ಆತ್ಮೀಯ ಕೇಳಿದ್ರೆ ತಮಗೆ ಈ ಆಹಾರದ ಕಲಬೆರಕೆ ಬಗ್ಗೆ, ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚೋದ್ರ ಬಗ್ಗೆ ಮತ್ತೆ ಇದನ್ನ ತಡೆಗಟ್ಟೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 8072357166. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8072357166. ತುಂಬ ಸಂತೋಷ ಡಾಕ್ಟರ್ ಮೋಹನ್ ನಾಯಕ್ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಆಹಾರದ ಕಲಬೆರಕೆ ಅಂದ್ರೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ, ಅರೇಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಂದ 28,100 ರೂಪಾಯಿ, ಅರೇಬಿಕಾ ಚೆರ್ರಿ 15,500 ರೂಪಾಯಿಂದ 17,000 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 23,200 ರೂಪಾಯಿಂದ 24,000 ರೂಪಾಯಿ, ರೊಬಸ್ಟಾ ಚೆರ್ರಿ 12,750 ರೂಪಾಯಿಂದ 13,750 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳೆ ಸಂಜೆ 6:50 ಕೃಷಿ ರಂಗ. ಇದರಲ್ಲಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪಿ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ, ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂತೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜಂಪೆ ಓದುತ್ತಿರುವು ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಮಕ್ಕಳಿಗೆ ಮನೆಯಲ್ಲೇ ಸಾಹಿತ್ಯದ ಅಭಿರುಚಿ ಬೆಳೆಸುವಂಗೆ ಹಾಕು. ಪಾಠ ಪುಸ್ತಕದೊಟ್ಟಿಗೆ ಒಳ್ಳೆ ಸಾಹಿತ್ಯ ಕೃತಿಗಳನ್ನ ಓದುವುದರನ್ನ ಬೆಳೆಸಿಕೊಂಡ್ರೆ ಹೆಚ್ಚಿಗೆ ಜ್ಞಾನ ಸಂಪಾದನೆ ಮಾಡಿಕೆ ಸಾಧ್ಯತ. ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದ ಅಧ್ಯಕ್ಷರಾದ ಎಚ್ ಎಸ್ ಮಲ್ಲೇಶ್ಗೌಡವು ಹೇಳಿದವು. ಪರಿಷತ್ನ ರಾಜ್ಯ ಘಟಕ ಮತ್ತೆ ಜಿಲ್ಲಾ ಘಟಕದ ವತಿಯಿಂದ ಪಂಚಮಂಗೇಶ್ವರಾಯರ 150ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದವು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪಂಚಮಂಗೇಶ್ವರಾಯರ ಕೊಡುಗೆ ತುಂಬಾ ಹುಟ್ಟು. 20ನೇ ಶತಮಾನದ ಹಾದಿಲಿ ಕೊಡಗಿನ ಶ್ರೀಮಂತಿಕೆನ ವರ್ಣನೆ ಮಾಡಿಳು. ಕೊಡಗಿನ ಸಿರಿನ ಕನ್ನಡದ ಸಾಹಿತ್ಯದ ಮೂಲಕ ಕಟ್ಟಿಕೊಟ್ಟಳು ತಾವು ಹೇಳಿದವು. ಇಂದಿನ ಶಾಲೆನ ಮಕ್ಕ ಪಾಠ ಪುಸ್ತಕ ಓದುದು ಕಮ್ಮಿ ಆಟು. ಪ್ರಶ್ನೆ ಪತ್ರಿಕೆಗಳನ್ನ ಅಧ್ಯಯನ ಮಾಡಿಕೊಂಡು ಪರೀಕ್ಷೆ ಬರೆಯುವವರ ಸಂಖ್ಯೆ ಜಾಸ್ತಿ ಆಟು. ಇಡೀ ಪುಸ್ತಕ ಅಧ್ಯಯನ ಮಾಡಿ ಪರೀಕ್ಷೆಗೆ ಉತ್ತರ ಬರೆಯುವಂತ ಚಾಪು ಬೆಳೆಸಿಕೊಂಡ ಕೂತವು ಹೇಳಿದವು. ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಕೇಶವ ಕಾಮತವು ಮಾತಾಡಿ ಪಂಚಮಂಗೇಶ್ವರಾಯರು ಶಿಶು ಸಾಹಿತ್ಯದ ಜನಕ, ಹುತ್ರಿ ಹರಡಿನ ಪಿತಾಮಹ ಅಂತ ಹೇಳಿದವು. ಈ ಸಂದರ್ಭ ಪುಸ್ತಕ ಬಿಡುಗಡೆ, ಕಾವ್ಯಗುಚ್ಚ ಗಾಯನ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಪರಿಷತ್ನ ಗೌರವ ಕಾರ್ಯದರ್ಶಿಗಳಾದ ಎಸ್ಐ ಮುನೀರ್ ಅಹಮದ್, ಪುದಿ ನೆರವನ ರೇವತಿ ರಮೇಶ್, ಎಸ್ಎಸ್ ಸಂಪತ್ ಕುಮಾರ್, ಕಡ್ಲೇರ ತುಳಸಿ ಮೋಹನ್, ಅನಿಲ್ ಹೆಚ್ಟಿ, ಜಿ ಚಿದ್ವಿಲಾಸ್ ಸೇರಿದಂಗೆ ಮುಖ್ಯಪಟು ಹಾಜರಿದ್ದವು. ಎರಡನೇ ಪಿಯುಸಿ ವಾರ್ಷಿಕ ಪರೀಕ್ಷೆ ಮಾರ್ಚ್ 1-20 ಮುಟ್ಟ ನಡೀತಿದ್ದು ಸರಿಯಾದ ಕ್ರಮಲ್ಲಿ ಹಂಗೆ ಅಚ್ಚುಕಟ್ಟಾಗಿ ಪರೀಕ್ಷೆ ನಡೆಸಿಕೆ ಅಗತ್ಯ ತಯಾರಿ ಮಾಡಿಕೊಂಡು ಕೂತ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಸೂಚನೆ ಕೊಟ್ಟಳು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಬಾಡಿಯಲ್ಲಿ ಎರಡನೇ ಪಿಯುಸಿ ಪರೀಕ್ಷೆ ಸಿದ್ಧತೆ ಸಂಬಂಧ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿಯು ಮಾತನಾಡಿದವು. ಪರೀಕ್ಷೆಗೆ ಸಿಬ್ಬಂದಿಗಳ ನಿಯೋಜನೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ಸಲಹೆ ಕೊಟ್ಟವು. ಕೊಡಗು ಜಿಲ್ಲೆಯಲ್ಲಿ 19 ಪರೀಕ್ಷಾ ಕೇಂದ್ರಗಳಿದ್ದು ಈ ಸಲ 5,240 ವಿದ್ಯಾರ್ಥಿಗಳ ಪರೀಕ್ಷೆಗೆ ಹಾಜರಾದವೆ. ಸುವರ್ಣ ಸಲಿಗೆ ಪರೀಕ್ಷೆ ಬರೆಯುವವು 4,865, ಖಾಸಗಿ ಅಭ್ಯರ್ಥಿಗಳಾಗಿ 854, ಹಂಗೆ 121 ಪುನರಾವರ್ತಿತ ವಿದ್ಯಾರ್ಥಿಗಳ ಪರೀಕ್ಷೆ ಬರೆದವೆ. ಈ ಸಂಬಂಧ ಸಭೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕೆ ಮಂಜುಳಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ರಾಜ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ರಂಗದಾಮಪ್ಪ, ಜಿಲ್ಲಾ ಖಜಾನಾಧಿಕಾರಿ ರಘುನಾಥ್, ತಹಶೀಲ್ದಾರ್ಗ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಸುಸ್ಥಿರ ಕಾಫಿ ಕೃಷಿಗೆ ಅನುಸರಿಸಬೇಕಾದ ಒಳ್ಳೆ ಕೃಷಿ ಪದ್ಧತಿಗಳ ಕುರಿತಂಗೆ ಕಾರ್ಯಾಗಾರನ ಕಾಫಿ ಮಂಡಳಿ ಮತ್ತೆ ಸಗ್ಡನ್ ಕಾಫಿ ಗ್ರಾಮ ಪಂಚಾಯಿತಿ ಹಂಗೆ ಅಲ್ಲಿನ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಿಂಗಳ 24ರ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಿಟ್ಟೂರು ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಹಮ್ಮಿಕೊಂಡಳು. ಕಾರ್ಯಾಗಾರನ ಸಿಆರ್ಎಸ್ಎಸ್ ಚಿಟ್ಟಳಿನ ಡಾ ಎಸ್ ಎ ನದಾಫ್, ಮಣ್ಣು ವಿಜ್ಞಾನಿ, ಹಿರಿಯ ಸಂಪರ್ಕ ಅಧಿಕಾರಿ ಮತ್ತೆ ಕಿರಿಯ ಸಂಪರ್ಕ ಅಧಿಕಾರಿ ಡಿಎಸ್ ಮುಖಾರಿಬ್ ಸೇರಿದಂತೆ ವಿಷಯ ತಜ್ಞರ ತಂಡ ನಡೆಸುವೆ. ಹಂಗೆ ಅದೇ ಜಾಗದಲ್ಲೇ ಮಣ್ಣು ಪರೀಕ್ಷೆ ನಡೆಸಲಾದೆ ಕುಸಿರವು ತಮ್ಮ ತೋಟದ ಮಣ್ಣು ಮಾದರಿನ ತಂದು ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳಕ. ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಇರುವವಕ್ಕೆ ಹೆಚ್ಚುವರಿ 5 ಕೆಜಿ ಅಕ್ಕಿ ಕೊಡುಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿತು. ಇನ್ನು ಮುಂದೆ ಖಾತೆಗೆ ಬರ್ತಿದ್ದ ಹಣದ ಬದಲಿಗೆ ಬಿಪಿಎಲ್ ಕುಟುಂಬದ ಸದಸ್ಯರಿಗೆ ಕೇಂದ್ರದ ಪಾಲು ಸೇರಿದಂತೆ 10 ಕೆಜಿ ಅಕ್ಕಿ ಸಿಕ್ಕಿದೆ. ಈ ತಿಂಗಳ ಆಖಿರಿ ಅಲ್ಲರೆ ಮಾರ್ಚ್ 10ರೊಳಗೆ ಹಣದ ಬದಲಿಗೆ ಅಕ್ಕಿ ಹಂಚಿಕೆ ಜಾರಿಯಾದೆ ಅಂತ ಇಲಾಖೆಯ ಸಚಿವರು ತಿಳಿಸಿದರು. ಒಳ್ಳೆಮೆಣಸು ಬೆಳೆಗಾರರಿಗೆ ಜಿಎಸ್ಟಿ ಅನ್ವಯಿಸಲು ಅಂತ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿತ್ತು. ಕರ್ನಾಟಕ ಜಿಎಸ್ಟಿ ಕೌನ್ಸಿಲ್ ಶಾಖೆಯಿಂದ ಕೊಡಗಿನ ಸ್ವಲ್ಪ ಒಳ್ಳೆಮೆಣಸು ಬೆಳೆಗಾರರಿಗೆ ಜಿಎಸ್ಟಿ ಕಟ್ಟಿತ್ತ ನೋಟಿಸ್ ಜಾರಿ ಮಾಡಿ ಜಿಎಸ್ಟಿ ನೋಟಿಗೆ ದಂಡನೂ ಕಟ್ಟಕೂತ ಸೂಚಿಸಲಾಗಿತ್ತು. ಈ ಬಗ್ಗೆ ಬೆಳೆಗಾರರು ಸಂಸದ ಯದುವೀರ್ ಅವರನ್ನ ಭೇಟಿ ಮಾಡಿ ಪ್ಲಾಂಟೇಷನ್ ಬೆಳೆಗ ಮತ್ತೆ ಸಂಬಾರ ಬೆಳೆಗಳನ್ನ ರೈತರು ಬೆಳೆದು ಮೂಲ ರೂಪದಲ್ಲಿ ಮಾರಾಟ ಮಾಡಿದ್ರೆ ಅದು ಕಂದಾಯ ವ್ಯಾಪ್ತಿಗೆ ಬಾದುಲೆ, ಜಿಎಸ್ಟಿ ಪಟ್ಟಿಲಿ ಈ ಬಗ್ಗೆ ಸ್ವಲ್ಪ ಸ್ಪಷ್ಟ ಉಲ್ಲೇಖ ಇಲ್ಲದರಿಂದ ಕೌನ್ಸಿಲ್ ನೋಟಿಸ್ ಕೊಟ್ಟುಟ್ಟು ಈ ಬಗ್ಗೆ ಕ್ರಮ ತಕಡಿಕೆ ಮನವಿ ಸಲ್ಲಿಸಲಾಗಿತ್ತು. ಅದರಂಗೆ ಈಗ ಜಿಎಸ್ಟಿ ಅನ್ವಯ ಆದಲೇ ತಿಳುವ ಆದೇಶ ಬಂದಿತು. ಕಾರ್ಮಿಕರ ಭವಿಷ್ಯನಿಧಿ ಸಂಘಟನೆಯ ವತಿಯಿಂದ ಭವಿಷ್ಯನಿಧಿ ನಿಮ್ಮ ಹತ್ತಿರ 2.0 ಅಡಿಯಲ್ಲಿ ಕೊಡಗು ಜಿಲ್ಲಾ ವ್ಯಾಪ್ತಿನ ಮಾಹಿತಿ ಕಾರ್ಯಕ್ರಮನ ಸಂಘಟನೆಯ ಮೈಸೂರು ಪ್ರಾದೇಶಿಕ ಕಚೇರಿಯಿಂದ ನಡೆಸಲಾಗಿದೆ. ಇದೇ ತಾರೀಕು 27ರ ಬೆಳಿಗ್ಗೆ 9 ಗಂಟೆಗೆ ಪೊನ್ನಂಪೇಟಿನ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಡೆದಿದೆ. ಪಿಎಫ್ ಸದಸ್ಯರು, ಪಿಂಚಣಿದಾರರು, ಉದ್ಯೋಗದಾತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡ್ಕೊಳಕ. ಶ್ರೀಮಂಗಲ 66/11 kV ವಿದ್ಯುತ್ ವಿತರಣಾ ಕೇಂದ್ರದಿಂದ ರಿಪೇರಿ ಕೆಲಸ ಮಾಡಿಕಿರುವುದರಿಂದ ಈ ಕೇಂದ್ರದಿಂದ ಹೊರಹೋಗುವ 11 kV ಮಾರ್ಗಗಳಾದ F1 ಬಿರ್ನಾಣಿ, F2 ಕುಟ್ಟ, F3 ಶ್ರೀಮಂಗಲ, F4 ಕಣ್ಣೂರು, F5 ಬಾಡಗ, F6 ಬೀರುಗ, F7 ಶೆಟ್ಟಿಗೇರಿ ಮಾರ್ಗಗಳಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಹಂಗೆನೆ ಪೊನ್ನಂಪೇಟೆ 66/11 kV ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಹೋಗುವ F12 ಬೆಕ್ಕೆಸಡ್ಲೂರು, ನಲ್ಲೂರು, ಬಾಳೆಲೆ, ತಿತಿಮತಿ, ಪಾಲಿಬೆಟ್ಟ, ಬೇಗೂರು, ಗೋಣಿಕೊಪ್ಪ, ದೇವನೂರು, ಪೊನ್ನಂಪೇಟೆ, ಹಾತೂರು, ಹೈಸಡ್ಲೂರು ಮಾರ್ಗಗಳಲ್ಲಿ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಈ ಗ್ರಾಮಗಳ ಹತ್ತಿರದ ಜಾಗಗಳಲ್ಲಿ ವಿದ್ಯುತ್ ಇರದುಲ್ಲೇತ ಸೆಸ್ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರವು ತಿಳಿಸಿದರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತೆ ಕೆನರಾ ಬ್ಯಾಂಕ್ನ ಕೂಡುಕೂಟಲ್ಲಿ ನಡೆಸುತ್ತಿರುವ ರುಡ್ಸೆಟ್ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿರುವ ಬ್ಯೂಟಿ ಪಾರ್ಲರ್ ಕುರಿತಂಗೆ 30 ದಿನದ ಧರ್ಮಲ್ಲಿ ನಡೆಯುವ ತರಬೇತಿ March 4 ಶುರುವಾದೆ. ಗ್ರಾಮೀಣ ಕುಸಿ ಇರುವ ಚಾಕರಿ ಇಲ್ಲದ 18-45 ವರ್ಷದ ಹೆಣ್ಮಕ್ಕ ಅರ್ಜಿ ಹಾಕಕ್ಕೆ ಬಿಪಿಎಲ್ ಕಾರ್ಡ್ ಅಲ್ಲರೆ ಜಾಬ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇರುವವಕ್ಕೆ ಆದ್ಯತೆ ಇದ್ದದೆ. ಜಾಸ್ತಿ ಮಾಹಿತಿ ಬೇಕರೆ ಬೆಂಗಳೂರು ನೆಲಮಂಗಲದ ಅರಿಶಿನ ಕುಂಟೆಯಲ್ಲಿರುವ ರುಡ್ಸೆಟ್ ಸಂಸ್ಥೆಯಿಂದ ಪಡ್ಕೊಳಕತ್ತ ನಿರ್ದೇಶಕರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಮುಕ್ಕಾಟಿ ಶ್ರೀ ಪೊನ್ನಪ್ಪ, ರಾಜು, ಶ್ರೀಮತಿ ಯಶೋಧ ಮತ್ತು ಸಂಸಾರ ಮರಂದೋಡ ಗ್ರಾಮ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿ ಸಮೀಪದ ಕಡಗದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಕಡಗದಾಳು ಮತ್ತು ಇಬ್ನಿವಾಳವಾಡಿ ಗ್ರಾಮಗಳ 2024-25 ಸಾಲಿನ ಮಹಿಳಾ ಗ್ರಾಮ ಸಭೆ ನಾಳೆ ಅಪರಾಹ್ನ 12 ಗಂಟೆಗೆ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಎನ್ಬಿ ಅವರ ಅಧ್ಯಕ್ಷತೆಯಲ್ಲಿ ಕಡಗದಾಳು ಸರ್ಕಾರಿ ಪ್ರೌಢಶಾಲಾ ಕಟ್ಟಡದಲ್ಲಿ ನಡೆಯಲಿದೆ. ಈ ಮಹಿಳಾ ಗ್ರಾಮ ಸಭೆಗೆ ಪಂಚಾಯಿತಿಗೆ ಒಳಪಡುವ ಗ್ರಾಮಗಳ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಡಗದಾಳು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ.

ಕೌನ್ಸಿಲ್ ಆರೋಗ್ಯ ಇಲಾಖೆಯರ ನಿಯೋಜನೆ ಸಂಬಂಧಪಟ್ಟ ಮೂಲಭೂತ ಸೌಲಭ್ಯತ್ನ ಏದೇ ತೊಂದರೆ ಆಕತನಕ್ಕೆ ನೋಟಿಯೋಂಡು ಒಂದು ಎಣಿಚಿ. ಈ ನೇರತ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆ ಮಂಜುಳಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಎಸ್ ಸುಂದರರಾಜ್ ಮುಖ್ಯ ಪಟ್ಟಂಗ ಕೂಡಿಯಾಡಿ ತಿಂಚತ್. ಶ್ರೀಮಂಗಲ 66/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರತ್ರ ರಿಪೇರಿ ಪಣಿ ಉಳ್ಳಾನಗುಂಡು ಇಲ್ಲಿಂಜ ಪರಪೋಪ 11 ಕೆವಿ ಮಾರ್ಗತ್ರ F1, ಬಿರ್ನಾಣಿ F2, ಕುಟ್ಟ F3, ಶ್ರೀಮಂಗಲ F4, ಕಣ್ಣೂರು F5, ಬಾಡಗ F6, ಬೀರುಗ ಸೆಟ್ಟಿಗೇರಿಯಲ್ಲ ನಾಳೆ ಪಲಾಕ 10 ಗಂಟೆಂಜ ವೈಪತ್ ಅಂಜು ಗಂಟೆ ಕತ್ತನೆ ಕರೆಂಟ್ ಇಪ್ಪಲ ಸಾರ್ವಜನಿಕ ಸಹಕಾರ ತರಣ ಒಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಕರ್ಟನಿತ್. ವಿರಾಜಪೇಟೆ ಸೆಂಟ್ ಆನ್ಸ್ ಪದವಿ ಕಾಲೇಜಿರ ಯುವ ರೆಡ್ ಕ್ರಾಸ್ ಘಟಕ ಪಿಂಜ NSS ಘಟಕತ್ರ ಕೂಟ ಅದನೆಲು ಇದೇ ತಿಂಗ 24 ಚೌರ್ಯದಾನ ಶಿಬಿರ ಪಿಂಜ ಬಣ್ಣೆ ಆರೋಗ್ಯ ತಪಾಸಣಾ ಶಿಬಿರ